ಈಗ ಕೇಳಿ ಅಜ್ಜಂಪುರ ತಾಲೂಕು ಮುಗುಳಿಯ ನಾಗರತ್ನಮ್ಮ ಮತ್ತು ತಂಡದವರಿಂದ ಕರಿಯಮ್ಮ ದೇವಿ ಪದ. ಗೆ ಮಾಲ ಮಾಲವಾಳಮ್ಮ ಲಿಂಗದಾಕೆ ಮಾಲವಾಳಮ್ಮಿಗೆ ಮಾಲ ಮಾಲವಾಳಮ್ಮ ಲಿಂಗದಾಕೆ ಮಾಲ ಮಾಲವ ಕರಿಯವ್ವ ನಿಂಗದಾಕೆ ಹೊಚ್ಚೆ ನಿನ್ನಾರೆ ತಡೆಯೋರಮ್ಮ ಹೊಚ್ಚೆ ನಿನ್ನಾರೆ ತಡೆಯಾರಮ್ಮ ಲಿಂಗದಾಕೆ ತಡೆಯೋರಮ್ಮ ಲಿಂಗ ಹೊಚ್ಚೆ ನಿನ್ನಾರೆ ತಡೆಯಾರಮ್ಮ ಲಿಂಗದಾಕೆ ಮುದಲೋತ್ತ ಕರವೇಗೆ ಲಿಂಗದಾಕೆ ಒತ್ತಕ್ಕೆ ಮಾಲ ಮಾಲವಾಳ ಒತ್ತಕ್ಕೆ ಮಾಲ ಮಾಲವಾಳಮ್ಮ ಲಿಂಗದಾಕೆ ಮಾಲವಾಳಮ್ಮ ಲಿಂಗದಾಕೆ ಮಾಲವ ಕರಿಯಮ್ಮ ನಾ ಲಿಂಗದಾಕೆ ಒತ್ತ ಪೊಗಂದೆ ಕಳಿವ್ಯಾಳಮ್ಮ ಒತ್ತ ಪೊಗಂದೆ ಕಳಿವ್ಯಾಳಮ್ಮ ಲಿಂಗದಾಕೆ ಕಳಿವ್ಯಾಳಮ್ಮ ಒತ್ತ ಪೊಗಂದೆ ಕಳಿವ್ಯಾಳಮ್ಮ ಲಿಂಗದಾಕೆ ಕಳಿವೇಳೆ ಕರಿಯವ್ವ ಲಿಂಗದಾಕೆ ಕತ್ತನ ಇಡದ ಯಳೋದಾಳಮ್ಮ ಕತ್ತನ ಇಡದ ಯಳೋದಾಳಮ್ಮ ಲಿಂಗದಾಕೆ ಯಳೋದಾಳಮ್ಮ ಕತ್ತನ ಇಡದ ಯಳೋದಾಳಮ್ಮ ಲಿಂಗದಾಕೆ ಉಚ್ಚೇನಿ ನಾರೆ ತಡೆಯಾರಮ್ಮ ಲಿಂಗದಾಕೆ ತಡೆಯಾರಮ್ಮ ಲಿಂಗದಾಕೆ ಉಚ್ಚೇನಿ ನಾರೆ ತಡೆಯಾರಮ್ಮ ಲಿಂಗದಾಕೆ ನೀರಿಗೆ ತಳ್ಳನ್ನ ಕಲ್ಲಿಗೆ ಲಿಂಗದಾಕೆ ಬೆಳೆ ನಡೆವೆ ಮಡಿಯಾದಮ್ಮ ಬೆಳೆ ನಡೆವೆ ಮಡಿಯಾದವಮ್ಮ ಲಿಂಗದಾಕೆ ಮಡಿಯಾದಮ್ಮ ಬೆಳೆ ನಡೆವೆ ಮಡಿವಾದವಮ್ಮ ಲಿಂಗದಾಕೆ ಮಡಿಯಾದ ಕರೆಯಮ್ಮ ಲಿಂಗದಾಕೆ ಬೇಗನ ಪೂಜಾರಿ ನರಿಗೈಯ ಬೇಗನ ಪೂಜಾರಿ ನರಿಗೈಯ ಲಿಂಗದಾಕೆ ಪೂಜಾರಿ ನರಿ ಗೈಯ ಲಿಂಗದಾಕೆ ಬೊಟ್ಟನ್ನ ಕಲ್ಲಿಗೆ ಲಿಂಗದಾಕೆ ಗಟ್ಟೆ ನಡೆವೆ ಮಡಿಯಾದಮ್ಮ ಗಟ್ಟೆ ನಡೆವೆ ಮಡಿಯಾದವಮ್ಮ ಲಿಂಗದಾಕೆ ಮಡಿಯಾದಮ್ಮ ಗಟ್ಟೆ ನಡೆವೆ ಮಡಿಯಾದವಮ್ಮ ಲಿಂಗದಾಕೆ ಮಡಿಯಾದ ಕರಿಯವ್ಗ ಲಿಂಗದಾಕೆ ಹೊಚ್ಚೆ ನಿನ್ನಾರೆ ತಡೆಯಾರಮ್ಮ ಲಿಂಗದಾಕೆ ಹೊಚ್ಚೆ ನಿನ್ನಾರೆ ತಡೆಯಾರಮ್ಮ ಲಿಂಗದಾಕೆ ತಡೆಯಾರಮ್ಮ ಲಿಂಗದಾಕೆ ಹೊಚ್ಚೆ ನಿನ್ನಾರೆ ತಡೆಯಾರಮ್ಮ ಲಿಂಗದಾಕೆ ಬಂಡದರೇಟ ವರದಾಳಮ್ಮ ಲಿಂಗದಾಕೆ ಮಾಲಿಂಗದಳೆ ಮಾ ತಂಗಿ ಲಿಂಗದ ಕೇಚ್ಚೆ ತಡಿಯಾರ ಮಾಲಿಂಗ ಕಡಿಯಾರಮ್ಮ ತಡಿಯಾರಮ್ಮ ಲಿಂಗದ ಬರಗಾಲಲಿ ನಾನಾ ಬರಲಾರಮ್ಮ ಲಿಂಗದಾಕೆ ಬರಗಾಲಲಿ ನಾನಾ ಬರಲಾರಮ್ಮ ಲಿಂಗದಾಕೆ ಮದ ಬಾವೆ ಗೋಡೆ ಮಾಂದಮ್ಮ ಲಿಂಗದ ಮದ ಬಾವೆ ಗೋಡೆ ಮಾಂದಮ್ಮ ಲಿಂಗದ ಪುಟ ಬರುವಾಗ ಲಿಂಗದ ಸೊಪ್ಪಲ್ಲ ಬಾಡೆ ತರಗೆ ಸೊಪ್ಪಲ್ಲ ಬಾಡೆ ತರಗೆ ಕಲ್ಲಿಗೆ ಲಿಂಗದಾಕೆ